ಸುಡೋ ಗುರುಗಳು ಸುಡ್ತಾರೆ. ಸುಡೋ ಗುರುಗಳು ಅಂದ್ರೆ ಸುಟ್ಟು ಹಾಕೋರಲ್ಲ, ಸುಡೋ ಗುರುಗಳು ಅಂತಂದ್ರೆ ಗುರು ಅನ್ನುವಂತಹ ನಾಮ ಅಷ್ಟೇ ವಿನಃ ಅನ್ವರ್ಥಕತೆ ಇರೋದಿಲ್ಲ, ಅವೆಲ್ಲ ಸುಡೋ ಗುರು. ಸೊ ಕಪಟ ಅನ್ಬೋದು. ಅವರು ಹೇಗೆ ಅಂತಂದ್ರೆ ವಿತ್ತಾಪಹಾರಕ, ವಿತ್ತಾಪಹಾರಕ. ನಮಗೆ ನಮ್ಮ ಮನಸ್ಸನ್ನೇ ಅಪಹರಿಸಿಕೊಳ್ಬೇಕಾಗಿದೆ. ನಮಗೆ ಚಂಚಲವಾದ ಈ ಮನಸ್ಸು, ಅಸ್ಥಿರವಾದ ಈ ಮನಸ್ಸು, ಅಶಾಂತಿಯಿಂದ ಕೂಡಿದ ಮನಸ್ಸು, ರಾಗದ್ವೇಷಗಳನ್ನು ಕೂಡಿದ ಮನಸ್ಸು, ಇವುಗಳನ್ನು ಪೂರ್ತಿ ನಾಶ ಮಾಡುವಂಥ ಗುರುಗಳು ನಮಗೆ ಬೇಕಾಗಿದೆ. ಆದರೆ ನಾವು ಆ ನೆಪದಲ್ಲಿ ಹೋದದ್ದೇ ಆದರೆ ಅವರು ಅದೇ ನೆಪದಲ್ಲಿ ಏನು ಮಾಡ್ತಾರೆ, ನಮ್ಮ ವಿತ್ತಾಪಹರಣ ಮಾಡ್ತಾರೆ. ಇಂಥ ಗುರುಗಳು ಸಿಗೋದು ಜಾಸ್ತಿ. ಹೀಗಾಗಿ ಕಾಷನ್ ಕೊಡ್ತಾರೆ, ಏನು ಇಷ್ಟು ಥರ ಇದ್ದಾರೆ ನೋಡಪ್ಪ ಗುರುಗಳು, ಜಟಿಲ ಮುಂಡಿ ಲುಂಚಿತ ಕೇಶ ಕಾಷಾಯಾಂಬರ. ಆ ಕಾಷಾಯಾಂಬರದಾಗಿ ಎಷ್ಟು ಕಲರ್ಸ್ ಅವ ಗೊತ್ತೇನ್ರಿ, ಅಯ್ಯೇ ನಾನೇ ಒಂದು ಮೂರು ನಾಲ್ಕು ಕಲರ್ ನೋಡ್ತೀನಿ. ಲೈಟ್ ಸ್ಯಾಫ್ರನ್ ಅಂತ ಒಂದು, ಇನ್ನು ಡಾರ್ಕ್ ಸ್ಯಾಫ್ರನ್ ಅಂತ ಒಂದು, ಏನೇನೋ ಕಲರ್ ಶೇಡ್. ಅಬ್ಬಾ ಇನ್ನೊಬ್ಬನು ಕ್ರಿಶ್ಚಿಯನ್ ಫಾದರು, ಬಿಲೀವ್ ಮೀ ಏರ್ಪೋರ್ಟ್ನಲ್ಲಿ ಕ್ರಿಶ್ಚಿಯನ್ ಫಾದರು, ಸೇಮ್ ಎಲ್ಲ ಸೇಮ್ ಡ್ರೆಸ್, ಸೇಮ್ ಕಲರ್, ಎಲ್ಲ ಸೇಮ್ ಸೇಮ್. ಯಾರ ನೀವೆಲ್ಲ ಹೋಗಿ ಖಾಲಿ ಬಿದ್ದು ಬಿಡಿದ್ರು. ಹೇಳೋರಿಲ್ಲ ಕೇಳೋರಿಲ್ಲ ಮೇಲೆ ನಮ್ಗೆ ಇಷ್ಟೆಲ್ಲ ಒಳಗೆ 108 ಒಳ ಭೇದಗಳು, ಒಳ ಜಗಳಗಳು. ಸ್ವಾಮೀಜಿ ಹೇಳೋದು ಭಾರಿ ಸತ್ಯ ಅದು, ಎಷ್ಟು ಸತ್ಯ ಅಂತ ಈಗ ಅರ್ಥ ಆಗುತ್ತದೆ. ಈ ಕನ್ವರ್ಷನ್ ನೆಪದೊಳಗೆ ನಾವು ನಮ್ಮ ದೇಶವನ್ನು ಅಷ್ಟೇ ಕಳ್ಕೊಳ್ಳಿಲ್ಲ, ನಮ್ಮ ಧರ್ಮವನ್ನು ಅಷ್ಟೇ ಕಳ್ಕೊಳ್ಳಿಲ್ಲ. ಕನ್ವರ್ಷನ್ ನೆಪದೊಳಗೆ ಮಾತ್ರ ನಮ್ಮ ಧರ್ಮವನ್ನು ಕಳ್ಕೊಳ್ಳಿಲ್ಲ, ನಮ್ಮ ನಮ್ಮವರಿಂದಾಗಿ ನಮ್ಮ ಧರ್ಮ ನಾವು ಕಳ್ಕೊಳ್ತಾ ಇದ್ದೀವಿ. ಯಾರು ಇವರೆಲ್ಲ ಎಜುಕೇಟೆಡ್ಡು? ಆ ಕಡೆಗೆ ಬಿ ಆರ್ ಪಾಟೀಲ್ ಅಂತಿರೋ, ಈ ಕಡೆಗೆ ಎಂ ಬಿ ಪಾಟೀಲ್ ಅಂತಿರೋ, ಈ ಕಡೆಗೆ ನೀವು ಯಡಿಯೂರಪ್ಪ ಅಂತಿರೋ, ಇವರು ಸಾಮಾನ್ಯರಲ್ಲ. ಎಲ್ಲ ಇವರು ಶಿಕ್ಷಣ ಪಡ್ಕೊಂಡವರೇ, ಅಶಿಕ್ಷಿತರೇನಲ್ಲ, ಶಿಕ್ಷಣದ ವಂಚಿತರಾದವರೇನಲ್ಲ. ಅಶಿಕ್ಷಿತರಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಅವ್ರ ಒಳಗೆಲ್ಲ ಅಶಿಕ್ಷಿತರೇ ಇದ್ದಾರೆ. ಅದನ್ನು ಅಲ್ಲಿ ಹೋಗ್ಲಿಕ್ಕೆ ಬಿಡಬಾರ್ದಾಗಿತ್ತು, ಅದನ್ನು ಇಲ್ಲೇ ಮುಗಿಸ್ಬಿಡ್ಬೇಕಾಗಿತ್ತು. ಅದನ್ನು ಅಂದರೆ ಅಲ್ಲಿ ತನಕ ಹೋಗ್ಲಿ ಬಿಟ್ಟೇವಿ ಅಂತ. ನಮ್ಮಲ್ಲಿ ಎಷ್ಟೊಂದು ವೀಕ್ನೆಸ್ ಇವೆ. ನಮ್ಮೂರೆಲ್ಲ ಸ್ವಾಮೀಜಿ ವಿರೋಧಿಗಳು ಬೇರೆ ಏನು ಯಾರಿದ್ದಾರೆ? ನಮಗೆ ನಮ್ಮೂರು ನಾವು ಸೇಫ್ ಆಗಿರ್ಬೇಕು ಅಂದ್ರೆ ಮುಸ್ಲಿಂ ಜೊತೆ ಹೋಗ್ಬೇಕು ನಾವು, ಇವಾಗ ಹಿಂದೂ ಜೊತೆ ಹೋಗ್ಲೇಬಾರ್ದು. ಅದನ್ನ ಆದಿತ್ಯನಾಥ್ ಹೇಳ್ತಾನೆ, ನಿಜವಾಗ್ಲೂ ಸೇಮ್ ಥಿಂಗ್ ಆದಿತ್ಯನಾಥ್ ಸೇಸ್. ಎಲ್ಲ ಕಡೆ ಹಾಗೆ ನಮ್ಮನ್ನೇ ಕತ್ತರಿಸೋರೆ ಅವರು, ಹಾಗಾಗುತ್ತೆ ಬಹಳ ಬಿಟ್ಟದ ಎಕ್ಸ್ಪೀರಿಯನ್ಸ್ ನೋಡಿ. ಅವನು ಬಂದ್ಬಿಟ್ಟ ನನ್ನ ಪಕ್ಕದಲ್ಲೇ, ಹುಬ್ಳಿ ತಂಗ ಬಂದ ಅವನು, ಅವನಿಗೆ ಗೊತ್ತಿಲ್ಲ. ಅವನಿಗಿಲ್ಲಿ ಮತ್ತೆ ಒಂದು 4-6 ಮಂದಿ ವೈಟ್ ಫಾದರ್, ವೈಟ್ ಡ್ರೆಸ್ ಫಾದರ್, ದೊಡ್ಡ ದೊಡ್ಡ 2-3 ಕಾರ್ ಅವನಿಗೆ, ಅವನಿಗೆ ಪಿಕಪ್ ಮಾಡ್ಕೊಂಡು ಹೋಗಲಿಕ್ಕೆ. ಒಂದೇ ಒಂದು ಸಣ್ಣ ಬ್ಯಾಗ್ ತಂದಾನ ಅವನು, 4 ಕಾರ್ ಬಂದು ಅವ್ರು ಕರ್ಕೊಂಡು ಹೋಗಲಿಕ್ಕೆ. ಸೇಮ್ ಡ್ರೆಸ್ ಅಮ್ಮ. ಇಂಥ ಮೋಸ. ಚಿನ್ಮಯಾನಂದರು ಭಾರಿ ಖುಷಿ, ಅವರು ಇಂಥ ಇಂಥ ವಿಷಯಗಳನ್ನು ಪೂರ ಹಾಸ್ಯ ಮಾಡಿ ದಾಟಿಬಿಡ್ತಾರೆ, ಮುಂದೆ ಹೋಗ್ಬಿಡ್ತಾರೆ, ಸಿಕ್ಕಾಕೊಳ್ಳೋದಿಲ್ಲ. ಏನು ಸ್ವಾಮೀಜಿ ಅವರು ನಮ್ಮ ಹಾಗೆ ಆರತಿ ಮಾಡ್ತಾರೆ, ಅವರು ನಮ್ಮ ಹಾಗೆ ಕರ್ಪೂರ ಆರತಿ ಮಾಡ್ತಾರೆ, ಅವರು ನಮ್ಮ ಹಾಗೆ ತಾಳಿ ಕಟ್ಕೋತಾರೆ, ಏನು ವ್ಯತ್ಯಾಸ ಇಲ್ಲ, ನಮ್ಮ ಜನರೆಲ್ಲ ಕ್ರಿಶ್ಚಿಯನ್ ಆಗಿಬಿಡ್ತಾ ಇದ್ದಾರೆ. ಅವ್ರು ಹಾಸ್ಯ ಮಾಡಿಬಿಟ್ರು, ಯು ಹ್ಯಾವ್ ಟು ಕಾಂಗ್ರ್ಯಾಚುಲೇಟ್ ದೆಮ್. ಯಾಕೆ ಅದು, ದೇ ಆರ್ ಕಮಿಂಗ್ ಬ್ಯಾಕ್ ಟು ಅವರ್ ಕಲ್ಚರ್. ಚಿನ್ಮಯ ಅಂದ್ರೆ ಹೇಳಿ ದಾಟ್ಬಿಟ್ರು, ಜೋರಾಗಿ ನಾವು ಹಾಕಿಬಿಟ್ವಿ ಅವ್ರು. ಈಗ ಅದೇ ಒಂದು ದೊಡ್ಡ ಆಘಾತ ಹಾಕುತ್ತೆ ಅವ್ರು. ಕೆಲ ತನಕ ಹೋಗ್ತಂದ್ರೆ ಈವನ್ ಗುರುಗಳ ಡ್ರೆಸ್ ಕೂಡ ಸಾಫ್ರಾನ್ ತಂಡ ಹೋಗ್ಬಿಡ್ತು. ಮೊದಲ ಪಿಂಕ್ ಇತ್ತು, ಲೈಟ್ ಪಿಂಕು, ಯೆಲ್ಲೋಶ್ ಪಿಂಕು ಎಲ್ಲ ನಮ್ಮ ಭೂಗಾದಿಯೊಳಗೆ ಮೈಸೂರೊಳಗೆ ಇವೆಲ್ಲ ಬೇರೆ ಬೇರೆ ಫಾಲೋ ಮಾಡಿದರು. ವೈಟ್ ಹೋಯ್ತು, ಪಿಂಕ್ ಬಂತು, ಪಿಂಕ್ ಹೋಯ್ತು, ಲೈಟ್ ಪಿಂಕ್ ಹೋಯ್ತು, ಲೈಟ್ ಪಿಂಕ್ ಹೋಗಿ ಲೈಟ್ ಯೆಲ್ಲೋಶ್ ಪಿಂಕ್ ಬಂತು, ಯೆಲ್ಲೋಶ್ ಪಿಂಕ್ ಹೋಗಿ ಚಂದನ ಬಂತು. ಬಿಲೀವ್ಮಿ, ಮಾತಾಜಿಯವ್ರು ಕೆಲಸ ಮಾಡ್ತಾ ಇದ್ದಾರೆ ಶುಭಕ್ಕ ಭೋಗಾದಿಯೊಳಗೆ, ಚಂದನ ಇವ್ರದ್ದು ಹಚ್ಚಂದ್ರೆ ಅವರು ಹಚ್ಚಲಿಕ್ಕೆ ಶುರು ಮಾಡಿದ್ರು. ನಾವು 36 37 ಸಂಧ್ಯಾ ಗುರುಕುಲಗಳಿದ್ವು. ಎಲ್ಲ ನಿಂತೋದು ಜಟಿಲೋ ಮುಂಡಿ ಲುಂಚಿತ ಕೇಶ ಕಾಷಾಯ ಅಂಬರ. ಕಾಷಾಯ ಬಟ್ಟೆ ಅನ್ನುವಂತಹ ಬಹುಕೃತ ವೇಷ, ಅನೇಕಾನೇಕ ವೇಷಗಳು. ಇವರೆಲ್ಲರೂ ಯಾರಿವರು? ವಿವೇಕಿಗಳು. ಪಶ್ಯನ್ನ ಪೀಚ ಮೂಢಾಹ ನ ಪಶ್ಯತಿ. ತಾವು ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ಗೊತ್ತಿದ್ದು ಕೂಡ ಅದನ್ನು ಕಾಣಲಾರದವರಾಗಿದ್ದಾರೆ, ಮತ್ತು ಇನ್ನೊಬ್ಬರನ್ನು ಕೂಡ ಬಾವಿಯಲ್ಲಿ ಕೆಡುವಂಥವರಾಗಿದ್ದಾರೆ. ಜಸ್ಟ್ ಆ ಕತೆ, ಅವನಿಗೆ ಸಮಾಧಾನ ಇಲ್ಲ, ಅವನಿಗೆ ಸಮಾಧಾನ ಇಲ್ಲ. ನಾನು ಮೋಸ ಹೋಗಿದ್ದೀನಿ, ಎಲ್ಲಿವರೆಗೂ ನೀನು ಮೋಸ ಹೋಗೋದಿಲ್ಲ, ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ದೊಡ್ಡ ಗಣೇಶ ಮೈದಾನ ಅಂತಿತ್ತು, ಅಲ್ಲೊಂದು ಗಣಪನ ದೊಡ್ಡ ವಿಗ್ರಹ. ಕ್ರಿಕೆಟ್ ಆಡ್ತಾ ಇದ್ದ ಮಕ್ಕಳು ನೀರು ಕುಡಿಲಿಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ಕ್ಯಾಪ್ಟನ್ನ ಪರ್ಮಿಷನ್ ತಗೋತಾರೆ, ನೀರು ಕುಡಿಲಿಕ್ಕೆ ಹೋಗ್ತಾರೆ. ಆದರೆ ನೀರು ಕುಡಿದು ಬಂದರೆ ಹೋದರೆ ಮತ್ತೆ ಅವರು ಫೀಲ್ಡಿಂಗ್ ಹಚ್ತಾರೆ ಅಂಥೇಳಿ, ಬ್ಯಾಟಿಂಗ್ ಬರ್ತಂದ್ರೆ ದಾರಿ ಕಾಯ್ಬೇಕಲ್ಲ, ಅದಕ್ಕೆ ನೆಪ ಮಾಡಿಕೊಂಡು ಕಾಲ ಕಳೀತಾ ಇರ್ತಾರೆ ಗಣೇಶನ ವಿಗ್ರಹ ಹತ್ರ. ಅದು ಗಣೇಶ ಮೈದಾನ, ಗಣೇಶನ ವಿಗ್ರಹ, ಅಲ್ಲೊಂದು ಮುರುಕು ಕೈ ಗಣಪ ಕೂತಿರ್ತಾರೆ. ಅಲ್ಲಿ ಹೋಗಿ ಎಷ್ಟು ವಿಶಾಲವಾಗಿದೆ, ಎಷ್ಟು ದೊಡ್ಡದಾಗಿದೆ ನೋಡ್ತಾ ಆಮೇಲೆ ಅವನಿಗೆ ಆಕರ್ಷಣೆ ಮಾಡ್ತು. ಏನು ಅವನ ಕಿವಿ ಆಕರ್ಷಣೆ ಮಾಡ್ತು. ಕಿವಿ ಆಕರ್ಷಣೆ ಮಾಡಿಕೊಳ್ಳಿ, ಏನು ಮಾಡ್ತಾನೆ, ಆ ಗಣಪನ ಮೇಲೆ ಹತ್ತುತ್ತಾನೆ. ಹತ್ತಿ ಆ ಕಿವಿ ಎಷ್ಟು ಉದ್ದ ಇದೆ ಒಳಗೆ ಅಂತ ಬೆಳ್ಳಾಕ್ತಾನೆ. ಅಲ್ಲೊಂದು ಚೇಳು ಕೂತಿರ್ತದೆ, ಪಟ್ ಅಂತ ಚೇಳು ಹೊಡೋದು. ಆವಾಗ ಚೇಳು ಹೊಡೆದ ತಕ್ಷಣ ಏನು ಮಾಡ್ತಾನೆ ಅವನು, ಆ ತಗದು ಅವನೇ ಕೆಳಗೆ ಜಿಗಿದು ಆಗ್ತಾ ಕೂಡ್ತಾನೆ. ಆದರೆ ಜನ ಬಂದು ಯಾಕೆ ಅಳತಿ ಅಂತ ಕೇಳಿದ್ರೆ ಕಷ್ಟ ಆಗ್ತದೆ ನೋಡು. ಅದ್ಗಣಿ ಅವನು ಯಾರೋ ಇನ್ನೊಬ್ಬ ಬರ್ತಾನೆ, ಬಂದ್ಕೊಳ್ಳಿ ಏನು ಅಂತ ಕೇಳ್ತಾನೆ. ಹ್ಞೂ ಅಂತ, ಹಾಂ ಹಾಂ ಇಟ್ಟು ನೋಡು ಗೊತ್ತಾಗ್ತದೆ ನಿನಗೆ. ಇವನು ಹೋದ, ಏನು ಮಾಡ್ದ, ತಾನು ಹತ್ತದ ಮೇಲೆ ಇಟ್ಟ, ಇನ್ನು ಏನಾದರೂ ಅನ್ಬೇಕು ಅಂತ ಕೆಳ ಬರೋದ್ರ ಹೋಗಿ ಇವನು ಹೋಗ್ಬಿಟ್ಟಿದ್ದ. ಅವನ ದಾರಿ ಕಾಯ್ತ ಕುತ್ಕೊಂಡ. ಹೀಗೆ ಎಲ್ಲರೂ ಯಾರು ಅಂದರೆ, ತಾವು ಕಚ್ಚಿಸಿಕೊಂಡು ಇನ್ನೊಬ್ಬರು ಕಚ್ಚಿಸಿಕೊಂಡಾಗಲೇ ಅವರಿಗೆ ತಾವು ಕಚ್ಚಿಸಿಕೊಂಡ ಬಗ್ಗೆ ಸಮಾಧಾನ ಆಗೋದು. ಇನ್ನೊಬ್ಬರಿಗೆ ಕಚ್ಚ ಬದುಕಿಸ್ಬೇಕು, ಅವನು ಉಳಿಸ್ಬೇಕು ಅಂತ ಇಲ್ಲ. ಗೊತ್ತಾಯ್ತಲ್ಲ, ಪಶ್ಯನ್ನ ಪಿಚ ನ ಪಶ್ಯತಿ ಮೂಢ, ಮೂಢ ನ ಪಶ್ಯತಿ. ಅವನು ಅದನ್ನು ತಿಳಿದು ಕೂಡ ತಿಳಿದೇ ಇಲ್ಲ ಅನ್ನೋ ಹೊರಂಗಿರ್ತಾನ. ಅವನು ಇದು ಎಷ್ಟು ಅಪಾಯಕಾರಿ ಇದೆ, ಇದು ಎಷ್ಟು ಡೇಂಜರಸ್ ಆಗಿದೆ, ಇದರಲ್ಲಿ ಎಂಥ ಸಾರವೂ ಇಲ್ಲ ಅನ್ನೋದನ್ನು ತಿಳಿದಿದ್ದರೂ ಕೂಡ ಅವನು ಏನು ಮಾಡ್ತಾನೆ, ಏನು ಆಗೇ ಇಲ್ಲ ಅನ್ನೋವರೆಗೆ ಇರ್ತಾನೆ. ಪಶ್ಯನ್ನ ಪಿಚನ ಪಶ್ಯತಿ ಮೂಢ ಉದರ ನಿಮಿತ್ತಂ ಬಹು. ಇವರೆಲ್ಲ ಯಾಕೆ ಹಿಂಗೆ ಮಾಡ್ತಾರೆ, ಅರೆ ಸ ಪಾಪಿ ಪೇಟಿಕೆಲಿ ಪೇಟಿಕೆ ವಾಸ್ತೆ ಅಷ್ಟೇ, ಇನ್ನೇನು. ಬಹುಕೃತ ವೇಷ, ಅನೇಕಾನೇಕ ವೇಷಗಳು. ಸರಿ, ಈಗ ಅವರು ಹೇಗಾದರೂ ಇರ್ಕೊಳ್ಳಿ, ನಾವು ಯಾಕೆ ದಾರಿ ತಪ್ಪಬೇಕು? ಆಶಾಪಾಶ ಅವರು ದಾರಿ ತಪ್ಪಿಸಬೇಕು ಅನ್ನುವ ಪೂರ್ವದಲ್ಲಿ ನಾವು ದಾರಿ ತಪ್ಪೇ ಅವ್ರ ಹತ್ರ ಹೋಗಿರ್ತೀವಿ. ನಾನಾ ಪ್ರಕಾರವಾದ ವಿಷಯಾಸಕ್ತರಾಗಿ ಅವ್ರ ಹತ್ರ ಹೋಗಿರ್ತೀವಿ. ಹೀಗಾಗಿ ಅವರ ಒಂದೊಂದು ಮಾರ್ಗದರ್ಶನಗಳು ಕೂಡ ನಮಗೆ ಒಂದು ಊರುಗೋಲು ಇದ್ದಂಗೆ ಅದನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಎಂಥ ಊರುಗೋಲು ಅಂದರೆ ಮುಳುಗೋ ಊರುಗೋಲು. ಮೊದಲೇ ಮುಳುಗೇವಿ, ಅದೇನದು, ಅದು ಇನ್ನೂ ಮುಳುಗಿಸ್ತದೆ. ಅಂಥ ನೆಪಗಳು ನಮಗೆ ಆಕರ್ಷಣೆ ಮಾಡ್ತವೆ. ಏನು ಆಶಾ ಪಾಶ ಅಂತೀರಿ ನೀವು ನೋಡಿ, ಇಷ್ಟು ಇಷ್ಟು ಆಶೆಗಳಿಂದ ತುಂಬಿಕೊಂಡೇವೆ ನಾವು. ಅಂಗಂ ಗಲಿತಂ, ಅಂಗಮ್ ಅಂದರೆ ಎಲ್ಲ ಅಂಗಾಂಗಗಳು ಗಲಿತಂ, ಕಿಲ್ಲಿ ಕಿಲ್ಲಿ ಕಿಲ್ಲಿ ಲಿಕ್ಕಿ ಲಿಕ್ಕಿ ಲಿಕ್ಕಿ ಏನಾಗ್ಲಿಕ್ಕಿರ್ತಾವ, ಅಲುಗಾಡಿದ ಪಾರ್ಕಿನ್ಸನ್ ಫಾರ್ ಎವ್ರಿಥಿಂಗ್. ಅಂಗಂ ಗಲಿತಂ, ಆದರೂ ಸಹಿತ ಸ್ಪೂನ್ ತಗೊಂಡು ಉಪ್ಪಿಟ್ಟು ತಿನ್ನಬೇಕು ಅನ್ನುವಂಥ ಆಸೆ ಮಾತ್ರ ಹೋಗಲಿಲ್ಲ. ಅಂಗಂ ಗಲಿತಂ. ಮುಂಡಂ ಫಲಿತಂ, ಫಳ ಫಳ ಹೊಳಿತದ, ಏನು ತಲೆ ಫಳ ಫಳ ಹೊಳಿತದ, ಎಲ್ಲ ಕೂದಲು ಬೆಳಗಾಗ್ಬಿಟ್ಟ. ಸರಿ, ಏನು ಇವನಿಗೆ ಆಸೆ ಅಂತಂದರೆ ಹೆಂಗರೆ ಮಾಡಿ ಡೈ ಮಾಡ್ಕೊಂಬೋದು. ನನಗೆ ಕೂದಲಿಲ್ಲ, ನಾನು ಏನು ಹೇಳಲಿಕ್ಕಾಗೋದಿಲ್ಲ. ಫಲಿತಂ ಅಂತಂದರೆ ಬೆಳ್ಳಗೆ. ಅಂಗಂ ಗಲಿತಂ ಮುಂಡಂ ಫಲಿತಂ ದಶನವಿಹೀನಂ ಜಾತಂ ತುಂಡಂ, ಬಾಯೊಳಗೆ ಒಂದೂ ಹಲ್ಲು ಇಲ್ಲ. ದಶನವಿಹೀನಂ ತುಂಡಂ ಜಾತಂ ತುಂಡಂ. ಆಮೇಲೆ ಮುಂದೇನು ಇನ್ನೂ ತಿನ್ನಬೇಕು ಅನ್ನೋ ಆಸೆ ಮಾತ್ರ ಹೋಗಲಿಲ್ಲ. ಪರವಾಗಿಲ್ಲ, ಕುಟ್ಟಿ ಕೊಡು ನಾ ಚಕ್ಲಿನ ತಿಂತೀನಿ, ಕುಟ್ಟಿ ಕೊಡು ನಾ ಚಕ್ಲಿನ ತಿಂತೀನಿ ಅನ್ಬೇಕಾದ್ರೆ ಅವನಿಗೆ ತಿನ್ನೋ ಆಸೆ ಅದನೂ ಇಲ್ಲೋ. ಆಗ ಹಲ್ಲೊಂದು ಇಲ್ಲ, ಸೆಟ್ ಹಾಕೋಬೇಕು ಅಂತಾನೆ ಸೆಟ್ ಹಾಕ. ಅದರಂಥ ಅಪಾಯಕಾರಿ ಇನ್ನೊಂದು ಯಾವುದು? ನಾನು ಒಂದು 15 ವರ್ಷ ಸೆಟ್ ಹಾಕಿದ್ದೆ, ಬರೀ ಬರೀ 3 ಹಲ್ಲನೇ 2 ಹಲ್ಲ ಸೆಟ್ ಹಾಕಿದ್ದೆ. ಅನುಭವಿಸುವಾಗಷ್ಟನ್ನೆಲ್ಲ ಅನುಭವಿಸಿದ್ದೆ. ಕೊನೆಗೆ ವಿತ್ ಆಲ್ ವಿಶಾಲವಾದ ಭಾವದಿಂದ ತೆಗೆದು ಇಟ್ಬಿಟ್ಟೆ. ಭಾರಿ ಉದಾತ್ತವಾಗಿ ಅದನ್ನು ದಾನ ಮಾಡಿಬಿಟ್ಟಿದ್ದೆ. ಆವತ್ತಿನಿಂದ ನನ್ನ ಪಾಲಿನ ಆರಾಮಿದ್ದೀನಿ, ಏನು ತೊಂದರೆ ಇಲ್ಲ. ಓಕೆ, ಎನಿವೆ, ಸೊ ದಶನವಿಹೀನಂ, ಹಲ್ಲುಗಳೊಂದೂ ಬಾಯಲಿ ಇಲ್ಲ. ಇನ್ನೇನು ವೃದ್ಧ ಯಾತಿ ದಂಡಂ ಗೃಹಿತ್ವ, ದಂಡಂ ಗೃಹಿತ್ವ ವೃದ್ಧ ಯಾತಿ, ಇವನು ವೃದ್ಧನು ಕೈಯಲ್ಲಿ ಕೋಲನ್ನು ಹಿಡ್ಕೊಂಡು ನಡೆದಾಡ್ಲಿಕ್ಕೆ ಇಷ್ಟಪಡ್ತಾನೆ. ಇರಬಾರ್ದ ಸುಮ್ಮನೆ ಒಂದು ಕಡೆಗೆ ಯಾಕೆ ಅಡ್ಡಾಡ್ಲಿಕ್ಕೆ ಆತ್ರಿ, ಜಾರು ಬಿದ್ದಿಗಿದ್ದೀರಿ, ಎಡು ಬಿದ್ದಿಗಿದ್ದೀರಿ, ಮತ್ತು ನಿಮಗೂ ತ್ರಾಸು, ನಿಮ್ಮನ್ನು ಹುಡ್ಕೊಂಬರಿಗೂ ತ್ರಾಸು, ಸುಮ್ಮನೆ ಕಡೆಗೆ ಇರಬಾರ್ದ. ಆಗ ಅವನಿಗೆ ಮನೆ ಮನೆ ಮನೆ ಮನೆಗೆ ಹೋಗಿ ಹರಟೆ ಹೊಡೆಯೋ ಚಟ. ಒಂದು ಕಡೆ ಕೂಡಿದ್ರೆ ಹೆಂಗೆ ಕೊಡ್ತಾನ ಅವನು? ಅದು ವಯಸ್ಸು ಬೇರೆ ಆಗ್ಬಿಟ್ಟದೆ, ರಿಟೈರ್ಡ್ ಬೇರೆ ಆಗ್ಬಿಟ್ಟಾನೆ. ವೃದ್ಧ ಯಾತಿ, ಈ ಮುದುಕ ಹೋಗ್ತಾನೆ ದಂಡಂ ಗೃಹಿತ್ವ, ದಂಡವನ್ನು ಹಚ್ಕೊಂಡು. ಯಾಕೆ ಅಂತಂದರೆ ತದಪಿನ ಮುಂಚತಿ ಆಶಾವಾಯಿ, ಏನು ಆಶಾಪಿಂಡಮ್ಮ, ಹಾಂ ಮುಂಚತಿ ಆಶಾಪಿಂಡಂ, ಇಷ್ಟಾಗಿಯೂ ಕೂಡ ಅವನ ಹೃದಯದಲ್ಲಿರುವಂಥ ಆಶಾಪಿಂಡ ಕಾಮನೆಗಳ ರಾಶಿ ಅವು ಯಾವೂ ಕಮ್ಮಿ ಆಗಲ್ಲ. ಇಂದ್ರಿಯಗಳು ಕಮ್ಮಿ ಆಗ್ಯಾವೆ, ಆದರೆ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಕಮ್ಮಿ ಆಗಿಲ್ಲ. ಹಾಂ, ಇಂದ್ರಿಯಗಳು ಕಮ್ಮಿ ಆಗ್ಯಾವೆ, ಅರ್ಥಾತ್ ತಮ್ಮ ಶಕ್ತಿಗಳನ್ನು ಕಳ್ಕೊಂಡಾವೆ. ಜೊತೆ ಜೊತೆಗೆ ಒಳಗಿರುವಂಥ ಆಸಕ್ತಿಗಳು ಕೂಡ ಹೋಗ್ಬೇಕಲ್ಲ ತಾನೇ, ಹೋಗಿಲ್ಲ. ಹಾಂ, ಹಲ್ಲುಗಳು ಎಲ್ಲ ಹೋಗ್ಯವೆ, ಆದರೂ ತಿನ್ನಬೇಕು ಅನ್ನೋ ಆಸೆ ತಪ್ಪಿಲ್ಲ. ವಯಸ್ಸಾಗಿದೆ, ಕೈಯಲ್ಲಿ ಕೋಲು ಬಂದಿದೆ. ಇನ್ಫ್ಯಾಕ್ಟ್ ಹೇಳ್ತಾರೆ ಭಗವಂತ 4 ಸಲ ನಮ್ಮ ಭಾಷಾದಲ್ಲಿ ಅವತ್ತು ಹೇಳ್ತಿದ್ವಿ, 4 ಸಲ ಲೆಟರ್, 3 ಸಲ ಲೆಟರ್ ಹಾಕ್ತಾನೆ, 1 ಸಲ ಟೆಲಿಗ್ರಾಮ್ ಕಳಿಸ್ತಾನೆ. ಆವಾಗ ಲೈಟ್ನಿಂಗ್ ಫೋನ್ ಕಾಲ್ ಎಲ್ಲ ಏನು ಅವಶ್ಯಕತೆ ಇದ್ದಿದ್ದಿಲ್ಲ, ಟೆಲಿಗ್ರಾಮ್ ಬಂತಂದ್ರೆ ಮುಗೀತು. ಸತ್ತಾರ ಅಂತಲೇ ಅರ್ಥ ಅದು, ಟೆಲಿಗ್ರಾಮ್ ಅರ್ಥ ಏನಂದ್ರೆ ಸತ್ತಾರ ಅಂತಲೇ ಅರ್ಥ. ಸೊ ಆವಾಗ ಭಗವಂತ ಮೊದಲನೇ ಲೆಟರ್ ಯಾವುದು ಅಂತಂದರೆ ಕಿವ್ಯಾಗ ಬಂದು ಹೇಳ್ತಾ ಅಂತ, ನಿನ್ನ ಕಾಲ ಸಮೀಪಿಸಿ ಬಂದದ, ಹುಷಾರಾಗಿರು ಅಂತ. ಕಿವ್ಯಾಗ ಬಂದು ಹೇಳ್ತಾನೆ, ಇಲ್ಲಿ ಕೂದಲು ಬೆಳಗಾಗ್ತಾವ ನೋಡ್ರಿ, ಇದು ಮೊದಲನೇ ಲೆಟ್ರ್, ಇದು ಮೊದಲನೇ ಲೆಟ್ರ್ ಆಯ್ತಾ. ಆಮೇಲೆ ಎರಡನೇ ಲೆಟ್ರ್ ಏನಪ್ಪ ಅಂದರೆ, ಅವನು ಅವನು ಬರ್ತಾನೆ, ಭಗವಂತ ಬಂದು ಹೇಳ್ತಾನೆ ಎರಡನೇ ಲೆಟ್ರ್ನಲ್ಲಿ ಏನು ಹೇಳ್ತಾನೆ, ಹಾಂ ಏನು ಕಿವಿಗಳಿಗೆ ಕೇಳಿಸೋದಿಲ್ಲ ಈಗ, ಆವಾಗ ಹೇಳಿದರೆ ಕೇಳಿಸ್ತಿತ್ತು, ಕಿವಿ ಇಲ್ಲಿ ಬಂದು ಹೇಳ್ತಿದ್ದ ಭಗವಂತ, ಈ ಕಿವಿ ಕೇಳಿಸೋದು, ಕಿವಿ ಕೇಳಿಸ ಅಂದಾಗ ಗೊತ್ತಾಯ್ತು ಏನು ಎರಡನೇ ಲೆಟ್ರ್ ಬಂದದ, ಇನ್ನು ನಾವು ಹೋಗಬೇಕು. ಮೂರನೇ ಲೆಟ್ರು ದರ್ಶನವಿಹೀನಂ ಜಾತಂ ತುಂಡ, ಮೂರನೇ ಲೆಟ್ರ್. ಇನ್ನು ನಾಲ್ಕನೇದ್ದು ಏನು ಅಂತಂದರೆ, ನಾಲ್ಕನೇದ್ದು ಒಂದು ಲೆಟ್ರೆ ಅದೇನು ಅಂತಂದರೆ, ದಂಡಂ ಗೃಹಿತ್ತು, ಆ ಕೈಯಾಗಿ ಏನು ಬರ್ತದೆ ಕೋಲ್, ಅದು ಕೋಲ್ ಬಂತು ಅಂದರೆ ಅದು ಕೊನೆ ಲೆಟ್ರ್. ಅದು ಇನ್ನು ಟೆಲಿಗ್ರಾಮ್ ಏನಂದ್ರೆ ಎತ್ಕೊಂಡು ಹೋಗೋದೆ, ಅದು ಬರೋದು ಕಾಯೋದು ಇಲ್ಲೇ ಇಲ್ಲ ಪ್ರಶ್ನೆ, ಎತ್ಕೊಂಡು ಹೋಗ್ಬಿಡದೆ. ಹಾಂ, ದಂಡಂ ಗೃಹಿತ್ವ ಅವನು ಓಂ ನಮ ಶಿವ ಅಂತ ಹೇಳೋದೆ, ಎದ್ದು ಹೋಗೋದೆ ಅವನು. ಅದಕ್ಕೆ ಏನು ಮಾಡಬೇಕಾಗಾದ್ರೆ, ಆಸೆಗಳನ್ನು ಬಿಡು, ಕಾಮನೆಗಳನ್ನು ಹೆಣಿತಾ ಹೋಗಬೇಡ, ಎಲ್ಲದರಲ್ಲೂ ಆಸಕ್ತಿಯನ್ನು ವಹಿಸಬೇಡ, ನಿರಾಸಕ್ತ ಭಾವವನ್ನು ತಾಳಬೇಕು, ಪ್ರತಿಪಕ್ಷ ಭಾವನ ಬೆಳೆಸ್ಕೋಬೇಕು. ಇವೆಲ್ಲವುಗಳ ಮೂಲಕವಾಗಿ ನೀನು ಮನಸ್ಸನ್ನು ಶುದ್ಧೀಕರಿಸಿಕೊಂಡು, ಅದನ್ನೂ ಕೂಡ ಮೋಸ ಮಾಡುವರಿದ್ದಾರೆ, ಹೇಗಿದ್ದಾರೆ, ಅಗ್ರೇವನ್ನಿಹಿ ಪೃಷ್ಠೇ ಭಾನುಹು, ರಾತ್ರೌ ಚುಬುಕ ಸಮರ್ಪಿತ ಜಾನುಹು, ಕರತಲ ಭಿಕ್ಷಸ್ತರು ತಲ ವಾಸ, ತದಪಿ ನ ಮುಂಚತ್ಯಾಶಾಪಾಶಃ, ಅಗ್ರೇವನ್ನಿಹಿ ಪೃಷ್ಠೇ ಭಾನುಹು, ರಾತ್ರೌ ಚುಬುಕ ಸಮರ್ಪಿತ ಜಾನುಹು, ಕರತಲ ಭಿಕ್ಷಸ್ತರು ತಲ ವಾಸ, ತದಪಿ ನ ಮುಂಚತ್ಯಾಶಾಪಾಶಃ. ಅವ್ರಿಗೆ ತ್ರಾಸ ಆಯ್ತು, ಅವ್ ಬಿಡವಲ್ವ, ಏನ್ ಮಾಡ್ತೀರಿ ಕೊಡವ, ನಿಮ್ಮ ಹತ್ರ ಬರೋರು ನೋಡವ್, ಅವ್ರ ಹತ್ರ ಸುತ್ತಾಡಿದ್ರು, ಓಕೆ ನೆಕ್ಸ್ಟ್ ಕ್ಯೂ ನಿಂದು ಅವಷ್ಟು ಹುಳಾಗಿ ನಿಂತಲಿ ಬಂದು ಅಗ್ರೇ ವನ್ನಿಹಿ ಸ್ವಾಹ ಸ್ವಾಹ ಅಗ್ರೇ ವನ್ನಿಹಿ, ಏನು ವೈರಾಗ್ಯ ಅಲ್ಲ, ಎಂಥ ಸುರುತಿರ್ತದೆ, ತುಪ್ಪ ಭಕ್ಕಂತ ಉರಿ ಮುಖಕ್ಕೆ ಚಿಮ್ಮುತ್ತಿರ್ತದೆ, ಆದರೂ ಗಂಟೆಗಟ್ಟಲೆ ಕೂತ್ಕೊಂಡು ಅವರು ಹವನ ಮಾಡ್ತಾರೆ, ಎಂಥ ವೈರಾಗ್ಯ ಅಲ್ಲ, ಎಂಥ ತ್ಯಾಗ ನೋಡ್ರಿ. ಅಗ್ರೇ ವನ್ನಿ ಪೃಷ್ಠೇ ಭಾನುಹು, ಆ ಸತತವಾಗಿ ಪೂರಾ ಹಗಲು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಉಪಾಸನೆಗಳಿವೆ, ಆ ಅತ್ಯಂತ ತಂಪಾದ ನದಿಯ ನೀರಿನಲ್ಲಿ ಇಲ್ಲಿವರೆಗೂ ನೀರು ನೀರಿನಲ್ಲಿ ನಿಂತುಕೊಂಡು ಅನುಷ್ಠಾನ ಮಾಡಬೇಕು. 40 ದಿವಸ ಮಂಡಲ, ಒಂದು ಪೂರ್ತಿ ಒಂದು ಮಂಡಲ ಮಾಡಬೇಕು, ಸಿದ್ಧಿಸಿ. ಎಂಥ ತ್ಯಾಗ ನೋಡ್ರಿ, ಎಷ್ಟೊಂದು ವೈರಾಗ್ಯ. ಯಾಕೆ, ಒಂದು ಕಡೆಗೆ ಸೂರ್ಯನ ಸುಡು ಸುಡು ಬಿಸಿಲು, ಇನ್ನೊಂದು ಕಡೆಗೆ ನೀರು, ಇವುಗಳ ಮಧ್ಯದಲ್ಲಿ ಅವರು ತಪಸ್ಸನ್ನು ಮಾಡಬೇಕು. ಅಗ್ರೇವನ್ನಿ ಪೃಷ್ಠೇ ಭಾನು, ರಾತ್ರೋ ಚುಬುಕ ಸಮರ್ಪಿತ ಜಾನುಹು. ಏನಂದರೆ ಆ ರಾತ್ರಿಯಲ್ಲಿ ಶಿವರಾತ್ರಿಯೆಲ್ಲ ಆಚರಣೆ ಮಾಡ್ತಿರಲ್ಲ, ಹಾಂ, ಎಲ್ಲ ನಾಲ್ಕು ಜಾಮ ಪೂಜೆ ಎಲ್ಲ ಇಟ್ಕೊಂಡಿರ್ತಾರೆ ನೋಡ್ರಿ, ಮತ್ತು ಸಂಜೆ 6 ಬೆಳಗ್ಗೆ 6 ತನಕ ಪೂರ್ತಿ ನಿದ್ದೆ ಮಾಡಬಾರ್ದು. ಚುಬುಕ ಸಮರ್ಪಿತ ನಕ್ಷತ್ರಗಳು ಹೇಗೆ ಅವು ಎಡೆಬಿಡದೇ ಹೊಳಿತಾ ಇರ್ತವೆ, ಹಾಗೆ ಇವರು ಏನು ಮಾಡ್ತಾರೆ, ಸಾಧನೆಯಲ್ಲಿ ತೊಡಗುತ್ತಾರೆ. ಸೊ ಈ ಸಾಧನೆಯಲ್ಲಿ ತೊಡಗುತ್ತಾರೆ, ಇದು ಸಾಮಾನ್ಯ ತ್ಯಾಗ ಅಲ್ಲ. ರಾತ್ರವು ಚುಬುಕ ಸಮರ್ಪಿತ ಜಾನುಹು, ಮತ್ತೆ ಮುಂದುವರೆಸ್ತಾರೆ, ಹೇಳ್ತಾರೆ ಇಷ್ಟೆಲ್ಲ ಮಾಡ್ತಾರೆ, ಮತ್ತೇನು ಹಸಿವಾದಾಗ ಏನು ಮಾಡ್ತಾರೆ ಅವರು, ಬರೇ ತಪಸ್ಸು ಮಾಡ್ತಾರಾ, ಬರೇ ಸಾಧನೆ ಮಾಡ್ತಾರಾ? ಇಲ್ಲಪ್ಪ, ಕರತಲ ಭಿಕ್ಷ. ಆಮೇಲೆ ಏನು ಮಾಡ್ತಾರೆ, ನಿದ್ದೆ ಬಂದರೆ ತರುತಲ ವಾಸ, ಒಂದು ಯಾವುದೋ ಗಿಡದ ಒಂದು ವೃಕ್ಷದ ಕೆಳಗೆ ವಿಶ್ರಾಂತಿ ಅಂತ ಹೋಗ್ತಾರೆ. ಆಮೇಲೆ ತ್ಯಾಗದ ಪ್ರತೀಕ, ಇವೆಲ್ಲ ಏನು ಹೇಳ್ತಾರೆ ಹೇಳಿದ್ದಾರೆ, ಇವೆಲ್ಲ ತ್ಯಾಗದ ಪ್ರತೀಕ. ಅದಕ್ಕೆ ನಾವೇನು ಮಾಡ್ತೀವಿ, ವಾ ವಾ ವಾ ವಾ ವಾ ವಾ ಅಂತ. ತದಪಿನ ಮುಂಚತಿ ಆಶಾ ಪಾಶಃ, ಆಶ ಆಶಾ ಎನ್ನುವ ಪಾಶ ಇವ್ರನ್ನೂ ಬಿಟ್ಟಿಲ್ಲ. ಇದಕ್ಕೆ ಬೆಸ್ಟ್ ಉದಾಹರಣೆ ಯಾವುದು ಅಂತಂದರೆ ಗುಣಿತಟ್ ಸ್ವಾಮಿ ಬಳ್ಳಾರಿ. ಗುಣಿತಟ್ ಸ್ವಾಮಿ ನೀವು ನೋಡಿಲ್ಲ, ನೋಡಿ ಸಣ್ಣ ಹುಡುಗಿದ್ದೀನಿ. ಹಲೋ, ಹಲೋ, ಎನ್ನಿಕ ತೆರೆಯಾದಪ್ಪ. ಹಲೋ, ಅದೇ ಇಂಗ್ಲೀಷ್ ಇಂಗ್ಲೀಷ್ ಇಂಗ್ಲೀಷ್ನಲ್ಲಿ ಮಾತಾಡ್ರಿ, ಕನ್ನಡದಲ್ಲಿ ಮಾತಾಡ್ರಿ, ನೀವು ಯಾವ ಭಾಷೆ ಮಾತಾಡ್ತೀರಿ? ತಮಿಳ್ನಲ್ಲಿ ನೀವು ಫ್ರೀ ಇದ್ರೆ ನಾಳೆ ಭೇಟಿಯಾಗೋಣ ಅಂತಾರೆ. ನನಗೆ ತಮಿಳು ಬರ್ತದೆ, ಹಿಂಗಾಗಿ ನಾನು ಅರ್ಥ ಮಾಡಿಕೊಂಡೆ. ಅವನಿಗೆ ಬರ್ತದೆ ಅಂದ್ರೆ ಇನ್ನ ಮುಂದೆ ಅದನ್ನ ಕುಟ್ತಾನೆ ಹಂಗೆ ಅವನು. ಓಕೆ, ಸೊ ಇವನೇನಂತಾನೆ, ಗುಣಿತಟ್ ಸ್ವಾಮಿ ರೀ ನಮ್ಮ ಬಳ್ಳಾರಿ ಗುಣಿತಟ್ ಸ್ವಾಮಿ, ಎರಡು ಗುಡ್ಡದ ನಡುವೆ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಮಾಡಿಕೊಂಡು ಸಣ್ಣದೊಂದಿಷ್ಟೇ 6 ಒಂದು ದೇವಸ್ಥಾನ ಮಾಡಿಕೊಂಡು ಇದ್ದ. ಆ ಸಂದರ್ಭದಲ್ಲಿ ಮಿಠಾಯಿ, ಎಂಥ ಮಿಠಾಯಿ ಅದು, ಬಾಂಬೆ ಶೀಟ್, ಬಾಂಬೆ ಶೀಟ್, ಹಾಂ, ಬಾಂಬೆ ಶೀಟ್ ಅಂತ ಒಬ್ಬರಿದ್ದರು ಮಿಠಾಯಿ, ಹಾಂ, ಬಾಂಬೆ ಶೀಟ್, ಹಾಂ, ಅವರು ನಿಮ್ಮ ಮನೆ ಎದುರಿಗಿತ್ತು ನೋಡು, ಹಾಂ, ಪಕ್ಕದಲ್ಲೇ. ಸೊ ಇವು ಇದೆಯಾ, ಹ್ಞೂ. ಸೊ ಅಲ್ಲಿ ಅವರ ಅವರ ಅವರ ಗುಣಿತರ ಸ್ವಾಮಿ ಭಕ್ತರು ಬಾಂಬೆ ಶೇಟ್. ನನಗೆ ಯಾವಾಗಲೂ ಹೇಳೋರು, ನನ್ನ ಉಪನ್ಯಾಸಕ್ಕೂ ಬರ್ತಿದ್ರು ಅವರು, ನನಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಬಾಂಬೆ ಶೇಟ್. ಸೊ ಚೆನ್ನಾಗಿ ವೈರಾಗ್ಯ ಇದೇಕು ಸ್ವಾಮೀಜಿ, ಇತನಾ ತ್ಯಾಗ ಹೇಳಬೇಕು. ನಾನು 2 ಭೇಟಿ ಆದೆ. ಹೌದಪ್ಪ, ಹೌದು ಹೌದು ಅಂದೆ. ಏನು ಒಂದು ಸುಮ್ಮನೆ ಒಂದು ಗೋಣಿ ತಟ್, ಅವನ ಹೆಸರು ಗೋಣಿ ತಟ್ ಸ್ವಾಮಿ, ಕೈಯಾಗ ಒಂದು ಪರಟಿ, ತೊಳಿತಿದ್ನೆಲ್ಲೋ ಗೊತ್ತಿಲ್ಲ, ಅದನ್ನ ತೊಗೊಂಡು ಭಿಕ್ಷೆ ಬಿಡ್ತೀನಿ. ಎಂಥ ತ್ಯಾಗ, ಎಂಥ ವೈರಾಗ್ಯ. ಆಮೇಲೆ ಏನಕ್ಕೇನ ಪ್ರಕರಣದ ಏನಾಯಿತು, ಅಲ್ಲೊಂದು ವಿಜ್ಞಾನ, ನಮ್ಮ ವಿಜ್ಞಾನ ಮಂದಿರ ಕೈ ಬಿಟ್ಟು ಹೋಯಿತು, ಅಲ್ಲೊಂದು ವಿಜ್ಞಾನ ಮಂದಿರ ಕಟ್ಟಬೇಕು ಅಂತಾಯಿತು, ಅಲ್ಲಿ ವಿಜ್ಞಾನ ಮಂದಿರ ಕಟ್ಟಿ, ಮತ್ತೊಂದು ವಿಜ್ಞಾನ ಮಂದಿರ, ಮತ್ತೊಂದು ಕಟ್ಟು ಪ್ರಸಂಗ, ಆದಿಶಕ್ತಿ ದೇವಸ್ಥಾನ ಅಲ್ಲೊಂದು ಕಟ್ಟು ಪ್ರಸಂಗ, ಅದು ಹಿಂದಿಂದೆ. ಸೊ ಅವನು ಏನು ಮಾಡ್ದ, ಈ ಬಾಂಬೆ ಶೇಟ್ ಅವರು ಒಂದು ಕಲ್ಯಾಣ ಮಂಟಪ ಕಟ್ಟಿಕೊಡ್ರಿ, ಬಡವರಿಗಾಗಿ ಮದುವೆ ಮಾಡಿಕೊಳ್ಳಿ ಎಂದು ಕಲ್ಯಾಣ ಮಂಟಪ ಕಟ್ಟಿಕೊಡ್ರಿ. ಶೇಟಿಗೆ ಹೇಳಿದ್ರು, ನೋಡಪ್ಪ ಯಾರಿಗೂ ಏನು ಚಾರ್ಜ್ ಮಾಡಬೇಡ, ಊಟಕ್ಕೆ ಖರ್ಚೈತೆ ನಾನು ವಹಿಸ್ತೀನಿ, ಬಂದವರೆಲ್ಲ ಮದುವೆ ಮಾಡ್ಕೊಂಡು ಹೋಗಲಿ ಫ್ರೀ ಅಂತ ಮಾಡಿಕೊಟ್ರು. ಆಮೇಲೆ ಯಾರೋ ಒಬ್ಬರು ಒಂದು ಸಲ ಹಿಂಗೆ ಒಂದು 2-3 4 ಆದಮೇಲೆ ಯಾರೋ ಒಬ್ಬರು ಕೇಳ್ಕೊಂಡು ಬಂದರು ಮದುವೆಗೆ ಕೊಡಿ ಅಂಥೇಳಿ, ಇವನು ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು, ಯಾಕೆ ಕೊಡ್ಲಿಕ್ಕೆ ಆಗೋದಿಲ್ಲ, 2,000 ರೂಪಾಯಿ ದೇವಸ್ಥಾನಕ್ಕೆ ಕೊಡ್ರಿ ಅಂದ್ರೆ ನಾನು ಕೊಡ್ತೇನೆ ಅಂತ ಹೇಳಿ ಅವ್ರು ಹೋಗಿ ಬಾಂಬೆ ಶೆಟ್ಟಿಗೆ ಹೇಳಿದ್ರು. ಅಂದ್ಕೊಳ್ಳಿ ಬಾಂಬೆ ಶೆಟ್ಟಿ ಬಂದ, ಬಂದು ಯಾಕಪ್ಪ ಹಿಂಗೆ ಮಾತಾಡ್ತೀಯ, ನಾನು ಹೇಳಿದ್ದಿಲ್ಲ ನಿಮಗೆ ಇದನ್ನು ಕಟ್ಟಿ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮಗೆ. ಅವ ಹೇಳ್ಬಿಟ್ಟ, ಇದು ನಂದ ಪ್ರಾಪರ್ಟಿ, ನೀವು ಯಾರು ಹೇಳೋದು ಪರಟಿ ಗೋಣಿ ತಟ್ಟು, ಇದು ನನ್ನ ಪ್ರಾಪರ್ಟಿ. ಪರಟಿ ಸಹಿತ ಸರಿಯಾಗಿ ಹಿಡ್ಲಿಕ್ಕೆ ಹಿಡ್ಕೊಳಿಕ್ ಬರೋಂಗಿಲ್ಲ, ಇವ ಪ್ರಾಪರ್ಟಿ ತಂದಂತ ಹೇಳ್ತೀನಿ. ಅಂದರೆ ನೋಡ್ಲಿಕ್ಕೆ ಎಷ್ಟೊಂದು ವೈರಾಗ್ಯ ಇರ್ತದೆ, ಆದರೆ ವೈರಾಗ್ಯದ ಸಹಜವಾದಂಥ ವಿರಾಗ ಭಾವ ಅಲ್ಲಿ ಇರೋದಿಲ್ಲ, ಭಾಳ ಅಸಹಜವಾಗಿರ್ತಾರೆ ಅನ್ನೋದಕ್ಕೆ ಇವು ಎಷ್ಟೋ ಎಂಥ ಉದಾಹರಣೆಗಳು ಎಷ್ಟೋ ಸಿಗ್ತಾವೆ ನಿಮಗೆ, ಭಾಳ ಸಿಗ್ತವೆ. 10-50 ರೂಪಾಯಿದಲ್ಲಿ ಅವರು ಮೋಹವನ್ನು ಇಟ್ಟಿರ್ತಾರೆ. ಕೋಟಿಗಟ್ಟಲೆ ಮೋಹವನ್ನು ಇಡೋರು ಒಬ್ಬರಿದ್ದಾರೆ, 10-20 ರೂಪಾಯಿ ಮೋಹ ಇಡೋರು ಒಬ್ಬರಿದ್ದಾರೆ. ಅವ್ರ ಮೋಹ ದೊಡ್ಡದು, ಇವ್ರ ಮೋಹ ಸಣ್ಣದಾಗೋದಿಲ್ಲ, ಎರಡೂ ಮೋಹಗಳೇ. ಹೀಗಾಗಿ ಅದು ಅವನು ಕರತಲ ಭಿಕ್ಷಃ ತರತಲ ವಾಸ ಏನಿದ್ರೆ ಏನು, ಆಶಾಪಾಶಃ ನ ಮುಂಚತಿ. ಅವನು ಆಶಾಪಾಶ ಎನ್ನುವ ಬಂಧನಗಳಿಂದ ಬಿಡಿಸ್ಕೊಂಡಿಲ್ಲ ನ ಮುಂಚತಿ, ಬಿಡಿಸ್ಕೊಂಡಿಲ್ಲ ಅವನು, ಇನ್ನೂ ಅವಳಿಗೆ ಸಿಕ್ಕಾಕೊಂಡಿದ್ದಾನೆ. ಯಾಕೆ ಅಂದರೆ ಎಲ್ಲಕ್ಕೆ ಕೇಳಿ, ನಾವು ಸಾಧನೆಗಳನ್ನು ಮೂಲ ಏನು, ಮೂಲಭೂತವಾದ ಸಮಸ್ಯೆ ಏನು ಅನ್ನುವುದನ್ನು ಗುರುತಿಸದೆ ನಾವು ಮೆಡಿಸಿನ್ಗಳನ್ನು ಬೆನ್ನತ್ತಿ ಹೋಗ್ತೇವೆ. ಅದು ತಗೊಂಡೆ, ಇದು ತಗೊಂಡೆ, ಇನ್ನೊಂದು ನುಂಗಿದೆ, ಮತ್ತೊಂದನ್ನು ನುಂಗಿದೆ, ಆಯುರ್ವೇದನ ತಗೊಂಡೆ, ಹೋಮಿಯೋಪತಿನ ತಗೊಂಡೆ, ನ್ಯಾಚುರೋಪತಿ ಅಲೋಪತಿನ ತಗೊಂಡೆ. ಮೂಲ ಏನು ಡಯಾಗ್ನೋಸ್ ಮಾಡಬೇಕಲ್ಲ. ಸಂಸಾರ ಎನ್ನುವ ರೋಗಕ್ಕೆ ಮೂಲ ನಾನು ಯಾರು ಎನ್ನುವುದು ತಿಳಿಯದೇ ಇದ್ದಂಥದ್ದು ಮೂಲ ಅಜ್ಞಾನ. ಜಗತ್ತು ಮತ್ತು ಜಗತ್ತಿನ ಮೂಲ ಏನು ಅನ್ನುವುದನ್ನು ತಿಳಿಯದೇ ಇದ್ದಂಥದ್ದು, ಅದಕ್ಕೆ ಜಗತ್ತತ್ವ ಅಂತ ಕರೀತಾರೆ. ಈಶ್ವರ ಮತ್ತು ಈಶ್ವರ ತತ್ವವನ್ನು ತಿಳಿಯದೇ ಇದ್ದಂಥದ್ದು, ಅದಕ್ಕೆ ಅದು ಈಶ್ವರ ಮೂಲ. ಈಶ್ವರ ಮೂಲ, ಜಗತ್ ಮೂಲ, ಜೀವ ಮೂಲ, ಈ ಮೂಲಗಳು ಏನು, ಇವು ಸಮಸ್ಯೆ ಎಲ್ಲಿಂದ ಬಂದಾವೆ, ಯಾಕೆ ಸಮಸ್ಯೆಗಳು ಎನ್ನುವುದನ್ನು ತಿಳಿಯದೇ ಹೋದಲ್ಲಿ ಅಜ್ಞಾನದಿಂದಾಗಿ ಇವೆಲ್ಲವೂ ಸಮಸ್ಯೆಗಳು ಅನಿಸ್ಕೊಂಡಿವೆ. ಹಾಗಾದರೆ ಜಗತ್ತಿನ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಅಜ್ಞಾನ ಅನ್ನುವುದನ್ನು ಸ್ಪಷ್ಟವಾಗಿ ಆಲ್ ಕ್ಲಾರಿಟಿ ನಾವು ಇದನ್ನು ತಿಳ್ಕೋಬೇಕು. ಇದು ಸ್ಪಷ್ಟವಾಗಿ ತಿಳ್ಕೋಬೇಕು. ಒಂದು ವೇಳೆ ಅಜ್ಞಾನವು ಇದಕ್ಕೆಲ್ಲ ಮೂಲ ಅಂತಾಗಿದ್ದಾದರೆ ಪರಿಹಾರ ಏನಿರಲಿಕ್ಕೆ ಸಾಧ್ಯ? ಜ್ಞಾನ ಒಂದೇ ಪರಿಹಾರ ಇರಲಿಕ್ಕೆ ಸಾಧ್ಯ. ಇದನ್ನು ಅರ್ಥ ಮಾಡಿಕೊಳ್ಳದೇ ಏನೇನು ಹುಚ್ಚುಚ್ಚಾರಿ ನಾವು ಮಾಡ್ತೇವೆ ಅಂದ್ರೆ ಮುಂದೆ ಹೇಳ್ತಾರೆ. ಕುರುತೇ ಗಂಗಾ ಸಾಗರ ಗಮನಂ, ವೃತ್ತ ಪರಿಪಾಲನ ಅಥವಾ ದಾನಂ, ಜ್ಞಾನ ವಿಹೀನ ಸರ್ವಮತೇನ ಭಜತಿ ನ ಮುಕ್ತಿಂ ಜನ್ಮಶತೇನ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಬರ್ತಾರೆ. ಜ್ಞಾನವಿಹೀನ ಸರ್ವಮತೇನ ಮುಕ್ತಿಂ ನ ಭಜತಿ ಜನ್ಮಶತೇನ. ಮುಕ್ತಿಂ ನ ಭಜತಿ ಅಂತ ಕೆಲವರು ಪ್ರಿಂಟ್ ಮಾಡ್ಯಾರೆ, ಭಜತಿ ನ ಮುಕ್ತಿಂ ಅಂತ ಕೆಲವರು ಪ್ರಿಂಟ್ ಮಾಡ್ಯಾರೆ. ಅರ್ಥ ಏನೂ ಬದಲಾಗುವುದಿಲ್ಲ, ವ್ಯಾಕರಣ ಏನೂ ಬದಲಾಗುವುದಿಲ್ಲ, ಬರೀ ಏನು ಶಬ್ದಗಳು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಅಡ್ಡಾಡಿವೆ ಅಷ್ಟೇ. ನೀವೇನು ಅದ್ರ ಬಗ್ಗೆ ಮತ್ತು ಪ್ರಾಸನೂ ಬದಲಾಗುವುದಿಲ್ಲ, ಛಂದಸ್ಸುಗಳು ಬದಲಾಗುವುದಿಲ್ಲ, ಎಲ್ಲ ಹಾಗೇ ಇರ್ತದೆ. ಆದ್ದರಿಂದ ಏನು ಹೇಳ್ತಾರೆ, ಇವರಿಷ್ಟು ಮೂಲಭೂತವಾದ ಅಜ್ಞಾನವು ಸಂಸಾರಕ್ಕೆ ಕಾರಣ ಅನ್ನುವುದನ್ನು ಬಿಟ್ಟುಕೊಟ್ಟು ಅದನ್ನು ದೂರ ಇಟ್ಟು ಏನೇನು ಪ್ರಾಕ್ಟೀಸ್ಗಳನ್ನು ಮಾಡ್ತಾರೆ. ಏನು ಪ್ರಾಕ್ಟೀಸ್ಗಳು? ಗಂಗಾ ಗಮನಂ ಸಾಗರ ಗಮನಂ, ಗಂಗಾ ಸಾಗರ ಗಮನಂ. ಶಂಕರಾಜ್ ಗ್ರೇಟ್ನೆಸ್. ಗಂಗಾ ಗಮನಂ, ನದಿಯಲ್ಲಿ ಮುಳುಗ್ಲಿಕ್ಕೆ ಹೋಗ್ತಾರೆ. ಸಾಗರ ಗಮನಂ, ಗೋಕರ್ಣದಲ್ಲಿ ಮುಳುಗಿ ಹೋಗ್ತಾರೆ. ಗಂಗಾ ಸಾಗರ ಗಮನಂ, ಕಾಶಿಯಲ್ಲಿ ಮುಳುಗ್ಲಿಕ್ಕೆ ಹೋಗ್ತಾರೆ. ಎಲ್ಲ ಒಂದೇ ಕ್ಷೇತ್ರ, ಎಲ್ಲ ಕ್ಷೇತ್ರಗಳು ಅಂತಲೇ ಅರ್ಥ ಬರ್ತದೆ. ಗಂಗಾ ಗಮನಂ, ನಾರ್ತ್ ಗಂಗಾ, ಎಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರದಲ್ಲಿ ನಾವು ಒಂದು ಮುಳುಗು ಹಾಕೊಂಬರೋಣ ಅಂತ ಹೋಗ್ತಾರೆ. ಗಂಗಾಗಮನ. ಆಮೇಲೆ ಸಾಗರ ಗಮನ. ಸಾಗರ ಎಲ್ಲಿ? ಹಾ, ಗೋಕರ್ಣ, ಮುರುಡೇಶ್ವರ ಎಲ್ಲ ಹೋಗಿ ಬಂದ. ಎಲ್ಲ ಮುಳುಗಿ ಮುಳುಗಿ ಬಂದ. ಏ ಮೋಕ್ಷ ಕಾಣಿಸ್ತೇನೆ ಅಲ್ಲಿ, ಕಾಣ್ತೇನ ಇಲ್ಲಿ. ಇವರಂತ ಹೇಳ್ತಾರೆ, ಏನಂತೀರಿ, ಏನು ಮಾಡಿದ್ರು ಕಾಣೋದಿಲ್ಲ ಅಂತ ಹೇಳ್ತಾರೆ ಇವರು. ಆದರೆ ನಮಗಂತೂ ಸಾಕ್ಷಾತ್ ಅನುಭವ ಇಲ್ಲ. ನೀನು ಹೋಗೇ ಬಂದಿದ್ದೀ ಅಂದಮೇಲೆ ಹೇಳ, ಸುಸ್ತಾತಷ್ಟೇ, ರಿಲ್ಯಾಕ್ಸ್ ಆಗಿದ್ದ ಮುಂಚೆ, ಈಗೇನಾಯ್ತು ಸುಸ್ತಾಯ್ತು. ಕುರುತೇ ಗಂಗಾ ಸಾಗರ ಗಮನಂ. ಇನ್ನು ಗಂಗಾ ಗಮನಂ, ಸಾಗರ ಗಮನಂ, ಗಂಗಾ ಸಾಗರ ಗಮನಂ. ಗಂಗಾ ಸಾಗರ ಅಂತಂದ್ರೆ ಕಾಶಿ. ಕಾಶಿಯಲ್ಲಿ ಗಂಗೆ ಬಂದು ಸಾಗರದಲ್ಲಿ ಕುಡ್ಕೋತಾಳೆ. ಸೊ ಗಂಗಾ ಸಾಗರ ಗಮನಂ. ಇಷ್ಟೆಲ್ಲ ತೀರ್ಥಕ್ಷೇತ್ರಗಳಲ್ಲಿ ಮುಳುಗಿ ಮುಳುಗಿ ಬಂದರೂ ಕೂಡ ಇವನಿಗೆ ಆ ಮಾನಸಿಕ ಶಾಂತಿ ಪ್ರಾಪ್ತಿ ಆಗುವ ಸಾಧ್ಯತೆ ಇಲ್ಲ. ಅಶಾಂತಿಗೆ ಕಾರಣ ಅಜ್ಞಾನ ಆಗಿದ್ದರಿಂದಾಗಿ ಅಜ್ಞಾನವನ್ನು ಕಳೆದುಕೊಳ್ಳುವಂತಹ ಸತತವಾದ ಪ್ರಯತ್ನ ಇವನಿಂದ ಆಗಬೇಕು. ಈಶ್ವರ ಅನುಗ್ರಹ ಕೂಡಿ ಬರಬೇಕು. ಇವನ ಪ್ರಾರ್ಥನೆ ಸತತವಾಗಿ ಸಲ್ಲಿಸ್ತಾ ಇರಬೇಕು. ಸಾಧ್ಯ ಇದೆ, ಇದೇ ಜನ್ಮದಲ್ಲೇ ಸಾಧ್ಯ ಇದೆ. ಆದರೆ ಇವನಿಗೆ ಅದನ್ನು ಹೇಳೋರು ಯಾರು? ಇನ್ನು ಎರಡನೇದು ಹೇಳ್ತಾರೆ, ವೃತ ಪರಿಪಾಲನಂ. ಸೋಳ ಸೋಮವಾರ ವೃತ, ಸಂತೋಷಿ ಮಾ ವೃತ. ಹಾ ಹಾ, ವ್ರತಗಳು, ವೃತಗಳ ಆಚರಣೆ, ಗೌರಿ ವೃತ, ಗಣೇಶ ವೃತ, ಹಾ, ಗುರುಚರಿತ್ರ ವೃತ. ಹೇಳ್ರಿ ಮತ್ತೆ ವೃತ ಹೇಳ್ರಿ. ಇನ್ನೊಂದಿದೆ ರೀ, ಅಲ್ಲ ಅದು ವೃತಾನೆ, ಸಂಕಷ್ಟ ವೃತ ಅನ್ನೋ ವೃತಾನೆ. ದತ್ತವೃತ, ಸತ್ಯನಾರಾಯಣ ವೃತ ಹೆಂಗೆ ದತ್ತವೃತ ಅಂತ ಒಂದು ಮಾಡ್ತಾರೆ. ಆಮೇಲೆ ಭಾಳ ಇಂಪಾರ್ಟೆಂಟ್ ಇನ್ನೊಂದು ವೃತ ಇದೆ, ಚಾಂದ್ರಾಯಣ ವೃತ, ಚಾಂದ್ರಾಯಣ ವೃತ. ಆಮೇಲೆ ಚಾತುರ್ಮಾಸ ವೃತ, ಚಾತುರ್ಮಾಸ ವೃತ. ಹಾ, ಎಕ್ಸ್ಪರ್ಟ್ ಕಂಠಪಾಠ. ಏನು ಮಾಡ್ತಾರೋ, ಯಾಕೆ ಮಾಡ್ತಾರೋ, ಏನಕ್ಕಾಗಿ ಮಾಡ್ತಾರೋ, ಯಾರು ಮಾಡಿಸ್ಲಿಕ್ಕೆ ಹಚ್ಚಿದ್ರು, ಅದೇ ವೃತ. ವೃತ ಮಾಡೋದು ಒಳ್ಳೆಯದು, ಪ್ರೊವೈಡೆಡ್ ನಾವು ಆ ಡಿಸಿಪ್ಲಿನನ್ನು ವರ್ಷ ಪೂರ್ತಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತಂದರೆ ವೃತ ಒಳ್ಳೆಯದು. ಯಾವ ವೃತ ಆದರೂ ಕೂಡ ಒಳ್ಳೆಯದು. ಅದು ನಾವು ಮಾಡ್ತೀವ, ಆವಾಗ 4 ತಿಂಗಳು 3 ತಿಂಗಳು 2 ತಿಂಗಳು ಆವಾಗ ನಾವು ಮಾಡ್ತೀವಿ ಅಷ್ಟೇ. ನೋಡಿ ಎಷ್ಟು ಮಜಾ ಇದೆ. ಚಾತುರ್ಮಾಸ ವೃತ ಅಂದರು. ಆಮೇಲೆ ಏನಾಯಿತು ಅಂತಂದರೆ ಅವು 4 ಪಕ್ಷಗಳು, ಚತುರ್ಪಕ್ಷಗಳು. ಅವಾಗ 2 ತಿಂಗಳು ಬಂತು. ಆಮೇಲೆ 4 ವಾರಗಳು, 1 ತಿಂಗಳು. ಈ ಸಲ ಪೇದವರ್ಷಿ ಮಾಡಿದ್ದು ಬರೇ 4 ವಾರ ಅಂದರೆ 1 ತಿಂಗಳೇ ಬಂದ್ಬಿಡ್ತು. ಇದು ಏನಂತಂದರೆ ನಾನು ಜನರಲ್ಲಿ ಇದನ್ನು ಒಪ್ಪೋದಿಲ್ಲ. ಇದು ಒಪ್ಪಿಗೆ ಆಗಿರ್ಬೋದು ಅಥವಾ ಶಾಸ್ತ್ರೊಳಗೊಂದು ಏನೋ ಒಂದು ಉತ್ತರ ಹುಡುಕಿರ್ಬೋದು, ಇಟ್ಸ್ ಓಕೆ, ಗಾಡ್ ಬ್ಲೆಸ್ ದೆಮ್. ಆದ್ರೆ ನಾವು 12 ವೃತ ಮಾಡ್ತೀವಲ್ರಿ, 12 ತಿಂಗಳು, 1 ದಿವಸ ರೆಸ್ಟ್ ಮಾಡೋದು, ಇದಕ್ಕೇನು ಅರ್ಥ ಇಲ್ಲ. ಯಾಕೆ ನಾವು ಚಾತುರ್ಮಾಸ ಮಾಡೋದಿಲ್ಲ, ನಾವು ಚಾತುರ್ಮಾಸ ಮಾಡೋದಿಲ್ಲ ಅಂದಮೇಲೆ ಹಾ ಎಂಥ ಸ್ವಾಮಿಗಳವರು ಚಾತುರ್ಮಾಸ ಕುಡಿದಿಲ್ಲ. ಠೀಕ, ಅದ್ರಲ್ಲಿ ನಮಗೇನು ಬೇಸರ ಇಲ್ಲ. ಅವ್ರ ಸ್ಟ್ಯಾಂಡರ್ಡ್ ಅಷ್ಟು, ಏನು ಮಾಡಲಿಕ್ಕಾಗೋದು, ಮಾಡ್ಕೊಡ್ಬೇಕು. ಸೊ ವೃತ ಪರಿಪಾಲನ. ಆಮೇಲೆ ಇನ್ನೊಬ್ರು ಬರ್ತಾರೆ, ಅಥವಾ ದಾನಂ. ಇವ್ರೇನು ಮಾಡ್ತಾರೆ, ಗಂಗಾಸಾಗರ ಗಮನಂ, ವೃತ ಪರಿಪಾಲನಂ, ಅಥವಾ ದಾನಂ. ಗೋದಾನ ಮಾಡ್ರಿ, ಭೂದಾನ ಮಾಡ್ರಿ, ಆಮೇಲೆ ಎಲ್ಲ ಕಾಳು ದಾನ ಮಾಡ್ರಿ, ಸ್ವರ್ಣ ದಾನ ಮಾಡ್ರಿ. ಮಾಡಲಿಕ್ಕಾಗ ಚಿಂತೆ ಇಲ್ಲ, ಗೋದಾನ ಮಾಡಲಿಕ್ಕಾಗ ಚಿಂತೆ ಇಲ್ಲ, ಹಸುವಿನ ಬೆಳ್ಳಿ ವಿಗ್ರಹವನ್ನು ಕೊಟ್ಬಿಡ್ರಿ, ದಾನ ಮಾಡ್ರಿ. ಒಂದು ಕಡೆ ನಾನು ಎಲ್ಲೋ ಕೊಡಬೇಕಾತು ಮರಯ್ಯ. ಇನ್ನೇನು ಹಿಂಗೆ ಕೊಡ್ಬೇಕಂತ ಕೈ ಎತ್ತಿದ್ದೆ, ಓಡಿ ಬಂದರು ಅರ್ಚಕರು. ಹಂಗೆಲ್ಲ ಕೊಡೋದು ಅಂದರು. ಮತ್ತೆ ಇನ್ನೇಂಗೆ ರೀ ಕೊಡೋದು ಅಂದರು. ಬಾಲ ಆ ಕಡೆಗೆ ಹಿಡೀರಿ ಅಂದರು. ಎದ್ರ ಬಾಲ, ವಿಗ್ರಹದ ಬಾಲ ಆ ಕಡೆಗೆ ಹಿಡೀರಿ ಅಂದರು. ಆಮೇಲೆ ಅಲ್ರಿ ಇದು ಬರೀ ವಿಗ್ರಹ ತಾನೇ, ನೀವು ವಿಗ್ರಹ ಅಂತ ನೋಡಿದ್ರೆ ವಿಗ್ರಹ, ಹಸು ಅಂತ ನೋಡಿದ್ರೆ ಹಸು. ನಾ ಹೇಳ್ತೇವೆ ಅಷ್ಟು ಮಾಡಿ ಅಂದರು. ಹ್ಞೂಪ್ಪ, ಕರ್ಮಕಾಂಡದ ಹೋಗಿ ನೀವ ದೇವ್ರು, ನಾವೇನು ಮಾಡಿದ್ದ. ಸೊ ವೃತ್ತ ಪರಿಪಾಲನ ಅಥವಾ ದಾನ ಇನ್ನ ಏನಿದ್ರೆ ಎಲ್ಲ ಸೇರಿಸ್ಕೊಡ್ರಿ. ಇನ್ನು ಏನೇನಿದ್ರೆ ಎಲ್ಲ ಸೇರಿಸ್ಕೊಡ್ರಿ. ಆದರೆ ಜ್ಞಾನವಿಹೀನ, ಯಾವನು ಆತ್ಮಜ್ಞಾನವನ್ನು ಹೊಂದುವುದಿಲ್ಲವೋ, ಸರ್ವಮತೇನ ಎಲ್ಲ ಶಾಸ್ತ್ರಗಳ ಅಭಿಪ್ರಾಯದಲ್ಲಿ ಮುಕ್ತಿಂನ ಭಜತಿ ಜನ್ಮಶತೇನ, ಶತ ಜನ್ಮಗಳು ಹೋದರೂ ಕೂಡ ಕಳೆದರೂ ಕೂಡ ಇವರಿಗೆ ಮುಕ್ತಿ ಮೋಕ್ಷ ಪ್ರಾಪ್ತಿಯಾಗುವ ಸಾಧ್ಯತೆ ಇಲ್ಲ. ಇವರ ಮೋಕ್ಷ ಪ್ರಾಪ್ತಿ ಯಾವಾಗ ಅಂತಂದರೆ ಒಂದಿ ಜ್ಞಾನ ಪಡ್ಕೊಂಡ್ರೆ ಮಾತ್ರ ಸಾಧ್ಯ. ಮೇಕ್ಸ್ ಇಟ್ ವೆರಿ ಕ್ಲಿಯರ್. ಶಂಕರರಂಥ ಸ್ಪಷ್ಟವಾದಂಥ ಉಕ್ತಿಯನ್ನು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದರ ಏನು ಹಿಪೋಕ್ರಸಿ ಇಲ್ಲ, ಮುಚ್ಚುಮರೆ ಏನೂ ಇಲ್ಲ. ಪೂರ ಬಿಡಿಸಿಟ್ಬಿಟ್ಟಾರೆ, ಬಿಚ್ಚಿಟ್ಬಿಟ್ಟಾರೆ ಪೇಜ್ಗಳನ್ನು, ಓಪನ್ ಮಾಡಿಬಿಟ್ಟಾರೆ. ಅವ್ರು ಏನು ಜಾತಿ ಕೇಳೋಂಗಿಲ್ಲ, ಕುಲ ಕೇಳೋಂಗಿಲ್ಲ, ಗೋತ್ರ ಕೇಳೋಂಗಿಲ್ಲ, ಹೆಸರು ಕೇಳೋಂಗಿಲ್ಲ, ವಯಸ್ಸು ಕೇಳೋಂಗಿಲ್ಲ. ನಹಿ ನಹಿ ರಕ್ಷತೆ ಡುಕರಣಕರಣೆ ಅಂತ ಸ್ಪಷ್ಟಾಗಿ ಹೇಳೇ ಬಿಡ್ತಾರೆ. ನೀ ಮುದುಕಿದ್ದೀಯಾ, ಇಂಥ ವಯಸ್ಸಾಗಿ ನೀ ಕೂತ್ಕೊಂಡು ಡುಕರಣಕರಣೆ ಅನ್ನುವಂತಹ ಜಪವನ್ನು ನೀನು ಮಾಡ್ತಾ ಇದ್ದೀಯಾ, ಇದು ನಿನಗೆ ಮರಣದಿಂದ ಮರಣದಿಂದ ಬಿಡುಗಡೆ ಮಾಡ್ತದ? ಅಂದ್ರೆ ಇನ್ನು ವಯಸ್ಸಾದ್ರೂ ಬಿಡಲಿಲ್ಲ. ಬಾಲಸ್ತಾವತ್ ಕ್ರೀಡಾ ಸಕ್ತ, ತರುಣಸ್ತಾವತ್ ತರುಣಿ ಸಕ್ತ, ವೃದ್ಧಸ್ತಾವತ್ ಚಿಂತ ಸಕ್ತ, ಪರಮೇ ಬ್ರಹ್ಮಣಿ ಕೋಪಿ ನ ಆಸಕ್ತ ಅಂತ ಹೇಳುವಾಗ ಯಾರನ್ನೂ ಬಿಡಲಿಲ್ಲ, ಎಲ್ಲರನ್ನೂ ತೊಳೆದು ಹಾಕ್ಬಿಟ್ರು. ಹೋಲ್ಸೇಲ್ ತೊಳೆದು ಹಾಕ್ಬಿಟ್ರು, ಸ್ವಚ್ಛ ಮಾಡಿಬಿಟ್ರು. ಬಾರ ಸ್ವಲ್ಪ ಭಜನೆ ಮಾಡೋಣ ಬಾರ ಅಂತ ಕರೆದ್ರೆ ನಾ ಆಟಕ್ಕೆ ಹೋಗ್ತೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸೋಣ ಬಂದು ಬಾರಪ್ಪ. ನಿಮಗೂ ಕಾಲೇಜಿಗೆ ಹೋಗ್ಲಿಕ್ಕಿರ್ತೀನಿ ನೀನು. ಏ ಭಾರಿ ಅರ್ಜೆಂಟ್ ಕೆಲಸ, ಅವ್ನು ಹೋಗೋದು ಬಸ್ ಸ್ಟಾಪಿಗೆ ಅಷ್ಟೇ, ಇನ್ನೇನಿಲ್ಲ, ಭಾರಿ ಅರ್ಜೆಂಟ್ ಕೆಲಸ. ವೃದ್ಧಸ್ತಾವತ್ ಚಿಂತಾಸಕ್ತ, ಮುಗೀತ ಮದುವೆ ಆತ, ಮಕ್ಕಳಾದ ಮೊಮ್ಮಕ್ಕಳಾದ ರಿಟೈರ್ಡ್ ಆದ, ಇನ್ನೇನು ಆಗಬೇಕಾಗಿದೆ? ಬರ್ರಲ್ಲ ಹೋಗೋಣ ಉಪನ್ಯಾಸಕ್ಕೆ. ಚಿಂತಾಸಕ್ತ ಆಫ್ಟರ್ ಆಲ್ 111 ರೂಪಾಯಿ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಅವ್ನ ಮನೆ ಟ್ಯಾಕ್ಸ್ 111 ರೂಪಾಯಿ ಜಾಸ್ತಿ ಆಗಿದೆ. ಆ 111 ರೂಪಾಯಿ ಮನೆ ಟ್ಯಾಕ್ಸ್ ಜಾಸ್ತಿ ಆದೋದಕ್ಕೆ ಅವ 3 ದಿವಸ ಆಯಿತು ಉಪವಾಸ ಮಾಡಿಕತ್ತಾನ, ಅಷ್ಟು ತಲೆ ಹಚ್ಕೊಂಬಿಟ್ಟಾನ. ಚಿಂತೆಗೆ ಒಂದು ಕಾರಣನ, ಎರಡು ಕಾರಣನ? ಇವೆಲ್ಲ ಶ್ಲೋಕಗಳಲ್ಲಿ ಇವೆಲ್ಲ ಉದಾಹರಣೆಗಳನ್ನು ಅವರು ಎತ್ತಿ ತೋರಿಸಿ ಆ ಮೂಲಕವಾಗಿ ಮನುಷ್ಯನು ಎಷ್ಟು ಆಶೆಗಳ ಪಾಶೆಗಳಲ್ಲಿ ಸಿಕ್ಕಾಕ್ಕೊಂಡಾನೆ, ಎಷ್ಟರ ಮಟ್ಟಿಗೆ ಸಿಕ್ಕಾಕ್ಕೊಂಡಾನೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಅವರಿಗೆ ಹೇಳ್ತಾರೆ, ಇವರೆಲ್ಲ ಅಜ್ಞಾನಿಗಳು, ಎಲ್ಲಿವರೆಗೂ ಜ್ಞಾನವನ್ನು ಪಡೆಯೋದಿಲ್ಲ ಅಲ್ಲಿವರೆಗೂ ಮುಕ್ತಿ ನ ಭಜತಿ. ಶತ ಜನ್ಮಗಳು ಕಳೆದರೂ ಇವರು ಮುಕ್ತಿ ಸಿಗೋದಿಲ್ಲ. ಒಂದು ಜನ್ಮ ಅಲ್ಲ, 100 ಜನ್ಮಗಳು ಕಳೆದರೂ ಮುಕ್ತಿ ಸಿಗೋದಿಲ್ಲ. ಸುರಮಂದಿರ ತರು ಮೂಲ ನಿವಾಸ, ಶಯ್ಯಾ ಭೂತಲ ಮಜಿನಂ ವಾಸ, ಸರ್ವ ಪರಿಗ್ರಹ ಭೋಗ ತ್ಯಾಗ, ಕಸ್ಯ ಸುಖಂ ನ ಕರೋತಿ ವಿರಾಗಃ ಸುರ ಮಂದಿರ ತರು ಮೂಲ ನಿವಾಸಃ ಶಯ್ಯಾ ಭೂತಲ ಮಜಿನಂ ವಾಸಃ ಸರ್ವ ಪರಿಗ್ರಹ ಭೋಗ ತ್ಯಾಗಃ ಕಸ್ಯ ಸುಖಂ ನ ಕರೋತಿ ವಿರಾಗಃ ಭಜ ಗೋವಿಂದಂ ಗೋವಿಂದಂ ಭಜ ಮೂಲಮತೇ ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ ನಹಿ ನಹಿ ರಕ್ಷತಿ ದುಃಖಂ ಕರಣೇ ನಹಿ ನಹಿ ಗೋವಿಂದನ ನೆನೆ ಗೋವಿಂದನ ನೆನೆ ಗೋವಿಂದನ ನೆನೆ ಮೂಢ ಮನ ಕಾಲ ಸಮೀಪಿಸಿ ಬಂದರೆ ನಿನ್ನ ರಕ್ಷಿಸಲಾರದು ದುಕರಂಕರಣಿ. ಎಲ್ಲಿದ್ಯಾ ಇದ್ರಾಗಿದೆಯಾ? ಚಾರ್ಜ್ ಆಗಿದೆ.